ಏನಾದ್ರೂ ರೇಷ್ಮೆ ಕೃಷಿಯನ್ನ ಏನೆಲ್ಲ ಬಂದಿದೆ, ಹೊಸ ತಾಂತ್ರಿಕತೆಗಳು ಬಂದಿದೆ, ಸಾಕಷ್ಟು ತಾಂತ್ರಿಕತೆಗಳು ಬಂದಿದೆ. ರೇಷ್ಮೆ ಬಹಳಷ್ಟು ಚೆನ್ನಾಗೀಗ ಅನೇಕ ತಾಂತ್ರಿಕತೆಗಳು ಬಂದಿರೋದ್ರಿಂದ ಬಹಳ ಚೆನ್ನಾಗಿ ರೇಷ್ಮೆಯನ್ನು ಕೂಡ ಉತ್ಪಾದನೆ ಮಾಡಬಹುದು, ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಅಧಿಕ ಲಾಭ ಗಳಿಸಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ದ್ವಿತಳಿ ರೇಷ್ಮೆ ಕೃಷಿಯಲ್ಲಿ ಬಂದಿರತಕ್ಕಂಥ ತಾಂತ್ರಿಕತೆಗಳನ್ನ ನೋಡಿದಾಗ ನಮಗೆ ಸಾಕಷ್ಟು ತಾಂತ್ರಿಕತೆಗಳಿಂದ ಇವತ್ತು ಬಹಳಷ್ಟು ಒಳ್ಳೆ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ಉತ್ಪಾದನೆ ಮಾಡಿ ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದನೆ ಮಾಡತಕ್ಕಂಥ ವ್ಯವಸ್ಥೆ ಬಂದಿದೆ. ಅಷ್ಟು ಸಾಕಷ್ಟು ತಾಂತ್ರಿಕತೆಗಳು ಬಂದಿದೆ. ಹಾಗಾಗಿ ಆ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಏನು ನಮ್ಮ ಈ ಒಂದು ದ್ವಿತಳಿ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಅಧಿಕ ಲಾಭ ಗಳಿಸಬಹುದು ಎಲ್ಲ ರೈತರು ಕೂಡ. ಅವರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ತಾಂತ್ರಿಕತೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ಯಾವುದೇ ಒಂದು ಗೂಡನ್ನು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ರೇಷ್ಮೆ ಹುಳು ತಿಂತಕ್ಕಂಥದ್ದು ಇಪ್ಪನೇಳು ಸೊಪ್ಪನ್ನ ನಾವು ತಗೊಂಡ್ರೆ ಇಪ್ಪನೇಳು ಗುಣಮಟ್ಟದ ಇಪ್ಪನೇಳು ಸೊಪ್ಪಿನ ಅವಶ್ಯಕತೆ ಇದೆ. ಮೊದಲನೇದು ಅದನ್ನ ಸುಧಾರಿತ ತಳಿ ಬಂದಿದೆ, ಆ ಸುಧಾರಿತ ತಳಿಯನ್ನ ಸುಧಾರಿತ ಪದ್ಧತಿಯಲ್ಲಿ ನಾವು ನಾಟಿ ಮಾಡಿದ್ರೆ ಅದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದು ಒಂದನೇದು. ಎರಡನೇದು ಸೋಂಕು ನಿವಾರಣೆ. ಯಾವುದೇ ನಾವು ರೇಷ್ಮೆ ಗೂಡನ್ನ ಸಾಕಣೆ ಮಾಡಿ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ಮನೆಯಲ್ಲಿ ರೋಗ ನಿವಾರಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಸೋಂಕು ನಿವಾರಣೆ ಅಂತ ಕರಿತೀವಿ ನಾವು, ಅದು ಬಹಳ ಮುಖ್ಯ. ಸೋಂಕು ನಿವಾರಣೆ ಮಾಡತಕ್ಕಂಥದ್ದು ಅಂದ್ರೆ ಚಾಕಿ ಸಾಕಾಣಿಕೆ ಮಾಡತಕ್ಕಂಥದ್ದು. ಚಾಕಿ ಸಾಕಾಣಿಕೆ ಈಗ ಆಧುನಿಕ ಪದ್ಧತಿಯಲ್ಲಿ ಚಾಕಿ ಸಾಕಾಣಿಕೆ ವಿಧಾನಗಳು ಬಂದಿದೆ, ಅದನ್ನ ಮಾಡತಕ್ಕಂಥದ್ದು. ನಂತರ ಅದನ್ನ ಹುಳ ವಾತಾವರಣ ನಿರ್ವಹಣೆ ಮಾಡತಕ್ಕಂಥದ್ದು, ನಂತರ ಹಣ್ಣುಳ ನಿರ್ವಹಣೆ ಮಾಡತಕ್ಕಂಥದ್ದು, ನಂತರ ಏನ್ ನಮ್ಮ ಈ ಒಂದು ಬೀಜ ಉತ್ಪಾದನೆ ಮಾಡ್ತೀವಿ ನಾವು ರೇಷ್ಮೆ ಹುಳನ ಸಾಕಣೆ ಮಾಡಬೇಕಾದ್ರೆ ಅದಕ್ಕೆ ಅವಶ್ಯಕ ಇರ್ತಕ್ಕಂತ ಏನು ರೇಷ್ಮೆದ ಬೀಜ ಇದೆ ಅದನ್ನ ಉತ್ಪಾದನೆ ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದು ಇದೆ. ಇವೆಲ್ಲ ತಾಂತ್ರಿಕತೆಗಳನ್ನ ಪ್ರತಿಯೊಂದು ಇದರಲ್ಲೂ ಕೂಡ ತಾಂತ್ರಿಕತೆಗಳು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಏನು ಅನ್ನೋದನ್ನ ಅರ್ಥಕೊಂಡ್ರೆ ಬಹಳಷ್ಟು ಚೆನ್ನಾಗಿ ಇವತ್ತು ರೇಷ್ಮೆ ಒಳ್ಳೆ ಬೆಳೆ ತೆಗಿಬಹುದು ಒಳ್ಳೆ ಅಧಿಕ ಲಾಭನ ಕೂಡ ಗಳಿಸಬಹುದು. ಅಂದ್ರೆ ಕೆಲವೊಬ್ಬರಿಗೆ ಈಗ ರೇಷ್ಮೆ ಕೃಷಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು, ಅವರಿಗೆ ಅಷ್ಟು ಲಾಭದಾಯಕ ಆಗಿರಲಿಲ್ಲ, ಆದ್ರೆ ಈಗ ಸುಧಾರಿತ ಬೇಸಾಯ ಕ್ರಮ ಅನುಸರಿಸ್ಕೊಳ್ರಿ ಅಂತ ತಾವು ಒತ್ತಾಗಿ ಹೇಳ್ತಾ ಇದ್ದಾರೆ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗಿ ಮಾಹಿತಿ. ನಮಸ್ಕಾರ ಸರ್, ಹೆಸರು ಹೇಳಿ ಸರ್. ಸೋಮೇಗೌಡ ಅಂತ, ಮೈಸೂರು ಆಲ್ನಳ್ಳಿಯಿಂದ ಸರ್. ಹೇಳಿ ಸರ್. ಮೈಸೂರು ಜಿಲ್ಲೆಯಿಂದ ಸರ್. ಸಿಟಿಗೆ ತುಂಬಾ ಸಂತೋಷ. ಕೇಳಿ ಸರ್, ರೇಷ್ಮೆ ಸುಧಾರಿತ ಕೃಷಿ ಪದ್ಧತಿ ಕಾರ್ಯಕ್ರಮ ಸ್ವಾಗತ ಸರ್. ಏನಿಲ್ಲ, ಮೈಸೂರು ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿನೇ ಬೆಳೀತಾರೆ ಸರ್, ಬರೀ ಟೊಬ್ಯಾಕೋ ಅದು ಇದು ಬೆಳೀತಾರೆ, ರೇಷ್ಮೆ ಬಗ್ಗೆ ಇನ್ನೂ ಅರಿವೇ ಇಲ್ಲ ಸರ್ ಅವ್ರಿಗೆ. ಇಲ್ಲ, ಇದ್ರ ಬಗ್ಗೆ ಅಷ್ಟು ಕಾರ್ಯಕ್ರಮ ಗೊತ್ತೇ ಇಲ್ಲ ಅವ್ರಿಗೆ. ಇಲ್ಲ, ಇದ್ರ ಬಗ್ಗೆ ಸ್ಥಳೀಯ ಇರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿ ಮಾಡಿ ನಾವು ಕೂಡ ಅದಕ್ಕೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ಥಳೀಯವಾಗಿರ್ತಕ್ಕಂಥ ರೇಷ್ಮೆ ಉಪನಿರ್ದೇಶಕರ ಕಚೇರಿ ಇರುತ್ತೆ, ತಮಗೆ ಇನ್ನೂ ಹತ್ರ ಬೇಕಂತ ಹೇಳಿದ್ರೆ ತಾಂತ್ರಿಕ ಸೇವಾ ಕೇಂದ್ರಗಳಿದೆ ನಮ್ಮ ಎಲ್ಲಾ ರಾಜ್ಯಾದ್ಯಂತ. ಎಲ್ಲಾ ತಾಂತ್ರಿಕ ಸೇವಾ ಕೇಂದ್ರಗಳಿದೆ, ಅವ್ರಿಗೆ ತಾಂತ್ರಿಕ ಮಾಹಿತಿಯನ್ನ ಕೊಡ್ತಕ್ಕಂಥದ್ದೆ. ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ ನಮ್ಮ ಏನು ತಾಂತ್ರಿಕ ಸೇವಾ ಕೇಂದ್ರಗಳಲ್ಲಿ ನಿಮಗೆ ಇಪ್ಪನೇಳೆ ಪ್ರದೇಶ ನಾಟಿ ಮಾಡಿ ಆಗ್ಲೇ ನಾವು ಮಾತಾಡ್ತಾ ಇದ್ವಿ. ಲಾಭದಾಯಕವಾದ ಒಂದು ಉದ್ಯಮ ಕೃಷಿ ಇದು. ಇದು ಏನೇನ್ ಲಾಭ ಇದೆ ಇತ್ತೀಚೆಗೆ ನೀವು ನೋಡ್ಬೇಕು, ಒಂದ್ ಎಕರೆ ರೇಷ್ಮೆ ಇಪ್ಪನೇಳೆ ನಾಟಿ ಮಾಡಿದ್ರೆ ಒಂದು ಎಕರೆಯಲ್ಲಿ 150-200 kg ರೇಷ್ಮೆ ಗೂಡನ್ನ ಉತ್ಪಾದನೆ ಮಾಡಬಹುದು. ಮಿಶ್ರತಳಿ ಆದ್ರೆ ನಿಮ್ಗೆ ಇವತ್ತು 500-600 rupees ತನಕ ರೇಟ್ ಹೋಗ್ತಾ ಇದೆ. ನಿಮ್ಮ ದ್ವಿತಳಿ ರೇಷ್ಮೆ ಗೂಡನ್ನ ಉತ್ಪಾದನೆ ಮಾಡಿದ್ರೆ 800-900 rupees ತನಕ ರೇಟ್ ಹೋಗ್ತಾ ಇದೆ. ಹಂಗಾಗಿ ನೀವು ಖರ್ಚೆಲ್ಲ ಕಳೆದ್ರು ಕೂಡ 50% ಕಳೆದ್ರು ಕೂಡ ಶೇಕಡ 50% ಖರ್ಚು ಕಳೆದ್ರು ಕೂಡ ನಿಮಗೆ 350-400 rupees ಒಂದು ಪ್ರತಿ ಕೆಜಿ ಗೂಡು ಸಿಗೋದ್ರಿಂದ 200 kg ಗೂಡು ಉತ್ಪಾದನೆ ಮಾಡ್ತಾ ಇದ್ರೆ ವರ್ಷಕ್ಕೆ 5 ಬೆಳೆಗಳನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ. ಬಹಳ ಅಂದ್ರೆ ಸ್ವಲ್ಪ ಅಚ್ಚುಕಟ್ಟಾಗಿ ಏನಾದ್ರು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ನೀವು ಮಾಡಿದ್ದೇ ಇದ್ರೆ ಬಹಳಷ್ಟು ಚೆನ್ನಾಗಿ ರೇಷ್ಮೆಯನ್ನು ಉತ್ಪಾದನೆ ಮಾಡಬೇಕು. ಸ್ವಲ್ಪ ನೀವು ಅದಕ್ಕೆ ಒಂದು ಶ್ರಮ ಹಾಕಬೇಕಾಗತ್ತೆ, ನೀವು ತಾಂತ್ರಿಕತೆಗಳನ್ನು ಉಪಯೋಗಿಸಿ ಮಾಡಬೇಕಾಗತ್ತೆ, ಮಾಡಿದ್ರೆ ಅನುಕೂಲ ಆಗುತ್ತೆ. ಇವತ್ತು ಯಾಂತ್ರೀಕರಣ ಬೇಸಾಯಗಳು ಬಂದಿದೆ, ನೀವು ಅದಕ್ಕೆ ಕೂಲಿ ಇವೇನು ನಮಗೆ ಕೆಲಸಗಾರ ಕೊರತೆ ಆಗುತ್ತೆ ಅಂತ ಯೋಚನೆ ಮಾಡಂಗಿಲ್ಲ. ಯಾಂತ್ರೀಕರಣ ಬೇಸಾಯಗಳು ಬಂದಿರೋದ್ರಿಂದ ಹಳೆಯ ಸಾಂಪ್ರದಾಯಿಕ ಪದ್ಧತಿ ಹೋಗಿ ಹೊಸ ಪದ್ಧತಿಗಳು ಬಂದಿರೋದ್ರಿಂದ ತಾವು ಮಾಡಬಹುದು. ಸ್ಥಳೀಯ ರೇಷ್ಮೆ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟರೆ ಎಲ್ಲ ಮಾಹಿತಿ ಸಿಗುತ್ತೆ. ನಮ್ಮ ಮೈಸೂರು ಜಿಲ್ಲೆ ಕೇರಳ ತಾಲೂಕು ಪಿರಿಯಾಪಣ್ಣ ಹುಣಸೂರು ಅಂತಿದೆ, ಬರೀ ಟೊಬ್ಯಾಕೋ ಅಂಡ್ಕೊಂಡ್ಬಿಟ್ಟಿದೆ. ಗೊತ್ತಾಯ್ತು, ನಮ್ಮ ಮಾನ್ಯ ಸಚಿವರು ಕೂಡ ಅದೇ ಭಾಗದವರಾಗಿರೋದ್ರಿಂದ ಅಲ್ಲಿ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಆ ಟೊಬ್ಯಾಕೋನ ರೀಪ್ಲೇಸ್ ಮಾಡಿ ಇಪ್ಪನೇಳೆ ಪ್ರದೇಶವನ್ನ ನಾಟಿ ಮಾಡಬೇಕು ಅಂತ ಈಗ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಅದನ್ನ ಖಂಡಿತ ಅದು ಇನ್ನು ಮುಂದಕ್ಕೆ ಪ್ರಯತ್ನ ತೆಗಿತಾರೆ ತೆಗೆದು ಇಪ್ಪನೇಳೆ ಅದಕ್ಕೆ ಜಾಸ್ತಿ ಕೂಡ ಹಾಕ್ತಾ ಇದೆ, ಒತ್ತನ್ನ ಕೊಡ್ತಾರೆ, ಖಂಡಿತ ಅದು ಹಾಗೆ ಆಗುತ್ತೆ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರೇಷ್ಮೆ ಕೃಷಿ ಸುಧಾರಿತ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಾನು ಶ್ರೀನಿವಾಸ್ ಅಂತ ಹೇಳಿ, ಮಂಡ್ಯದಿಂದ. ಹೇಳಿ ಶ್ರೀನಿವಾಸ್ ಅವರು. ಸಾಹೇಬ್ರೆ ನಮಸ್ಕಾರ ಸರ್. ನಮಸ್ತೆ.

ಅಲ್ಲ, ನೀವು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗ ಈಗ ಪ್ರಶ್ನೆ ಕೇಳಿ. ಹೌದು ಸರ್, ಈಗ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗ ತಮ್ಮ ಇಲಾಖೆಯಿಂದ ರೈತರಿಗೆ ಏನೆಲ್ಲ ಸೌಲಭ್ಯಗಳುಂಟು? ಇಪ್ಪಳೆ ನಾಟಿ ಮಾಡ್ಲಿಕ್ಕೆ MG ನರೇಗಾ ಅಂತ ಇದೆ ಅಲ್ವಾ, ನರೇಗಾ ಯೋಜನೆ ಅಡಿ ಇಪ್ಪಳೆ ನಾಟಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಅದ್ರ ಸೌಲಭ್ಯ ಪಡ್ಕೋಬಹುದು. ಒಂದು ಎರಡನೇದು, ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಸೌಲಭ್ಯ ಇದೆ, ಸಹಾಯಧನ ಇದೆ. ಅದು ನೀವು ಎಷ್ಟು ಅಂತರದಲ್ಲಿ ಮನೆ, ಎಷ್ಟು ಯಾವ ತರದ ಮನೆಯನ್ನ ಅಳತೆಯಲ್ಲಿ ಮನೆ ಕಟ್ಟಿದ್ರಿ, ಅಳತೆಗೆ ತಕ್ಕಂತೆ ನಿಮಗೆ ಸಹಾಯಧನ ಸಿಗುತ್ತೆ ರೇಷ್ಮೆ ಅಂದ್ರೆ ಹುಳು ಸಾಕುವ ಮನೆಗೆ. ಆಮೇಲೆ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಹನಿ ನೀರಾವರಿಗೆ ಸಹಾಯಧನ ಸಿಗುತ್ತೆ. ಹತ್ತಿರದ ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸಂಪನ್ನ ಭೇಟಿ ಮಾಡಿದ್ರೆ ಅವ್ರು ನಿಮ್ಗೆ ವಿವರವಾಗಿರ್ತಕ್ಕಂತ ಮಾಹಿತಿಯನ್ನು ಕೊಡ್ತಾರೆ. ಹನಿ ನೀರಾವರಿ ಸಿಗುತ್ತೆ. ನಂತರ ನೀವು ರೇಷ್ಮೆ ಗೂಡನ್ನ ಉತ್ಪಾದನೆ ಮಾಡಿದ್ರೆ, ಗೂಡು ಉತ್ಪಾದನೆ ಮಾಡಿದ್ರೆ, ದ್ವಿತಳಿ ರೇಷ್ಮೆ ಕೃಷಿ ಗೂಡನ್ನು ಉತ್ಪಾದನೆ, ದ್ವಿತಳಿ ರೇಷ್ಮೆಯನ್ನು ಉತ್ಪಾದನೆ ಮಾಡಿದ್ರೆ ಆ ಗೂಡುಗಳಿಗೆ ಪ್ರತಿ ಕೆಜಿಗೆ 30 ರೂಪಾಯಿ ಸಹಾಯಧನ ಇದೆ. ಆಮೇಲೆ ಚಾಕಿ ಮಾಡ್ತಕ್ಕಂಥವ್ರಿಗೆ ಪ್ರತಿ 100 ಮೊಟ್ಟೆಗೆ 1,000 ರೂಪಾಯಿ ಸಿಗ್ತದೆ. ಇವೆಲ್ಲ ಆಮೇಲೆ ಸಲಕರಣೆಗಳು ಸಿಗ್ತದೆ, ಸಲಕರಣೆಗಳ ಸೌಲಭ್ಯ ಕೂಡ ಇದೆ ನಿಮ್ಗೆ. ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಈ ತರದೆಲ್ಲ ಸಲಕರಣೆಗಳ ಸೌಲಭ್ಯ ಕೂಡ ಸಿಗ್ತದೆ. ಎಲ್ಲ ಹಿಂದೆ ಇದೆ, ನಿಮ್ಮ ನಾಟಿ ಮಾಡೋ ತನಕ ಹಿಡಿದು ಗೂಡು ಮಾರಾಟ ಮಾಡೋ ತನಕ ಎಲ್ಲಾ ಹಂತಗಳಲ್ಲೂ ಕೂಡ ಎಲ್ಲ ಸೌಲಭ್ಯ ಸಿಗ್ತದೆ. ತಾವು ರೇಷ್ಮೆ ಕೃಷಿ ಇಲಾಖೆಗೆ ಭೇಟಿ ಕೊಡಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ. ಹಲೋ ಕೃಷಿ ರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗ ಪ್ರಶ್ನೆ ಕೇಳಿ ಸರ್. ಹೆಸರು ಹೇಳಿ ಸರ್, ಎಲ್ಲಿಂದ? ತಿಮ್ಮಪ್ಪ ಗೌಡ, ನಮಸ್ತೆ. ನಮಸ್ತೆ ಸರ್, ಹೆಸರು ಹೇಳಿ ಸರ್, ಎಲ್ಲಿಂದ? ಓಕೆ ಸರ್, ಕೇಳಿ. ಸರ್, ಎರಡು ಪ್ರಶ್ನೆ ಇದೆ, ಕೇಳಿ ಸರ್. ಮೊದಲನೇ ಸರ್, ಒಂದಾನೊಂದು ಕಾಲದಲ್ಲಿ ಮಿಂಚಿನ ಹೋಟೆಲ್ ಇದ್ದಂತ ಕೃಷಿ, ರೇಷ್ಮೆ ಕೃಷಿ ಇವತ್ತು ಕುಂಠಿತಾ ಆಗ್ತಾ ಇದೆ. ಇದನ್ನ ಯಥಾಸ್ಥಿತಿ ತರುವಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರ ಏನು ಅಂತ ಸರ್ ಹೇಳ್ತಾರೆ. ಅದೇ ಈಗ ನಮ್ಮಲ್ಲಿ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ತಮಗೂ ಗೊತ್ತಿದೆ ಕೆಲಸಗಾರರ ಕೊರತೆ ಅಂದ್ರೆ, ಎಲ್ಲೂ ಕೂಡ ಕೆಲಸಗಾರ ಸಿಗ್ತಾ ಇಲ್ಲ, ಹಂಗಾಗಿ ಕೆಲಸಗಾರ ಕೊರತೆಯಿಂದ ತೊಂದರೆ ಆಗಿದೆ. ಎರಡನೇದು, ಎಲ್ಲ ಕಡೆನೂ ಈಗ ತರಕಾರಿಗಳು ಬೆಳೆದು ಏನು ಔಷಧಿಗಳನ್ನ ಸಿಂಪರಣೆ ಮಾಡೋದು, ಬೇರೆ ಬೇರೆ ಯಂತ್ರಗಳು ಅಂದ್ರೆ ಈಗ ನಿಮಗೆ ಗೊತ್ತಿದೆ ಭೂಮರಲ್ಲಿ ಅಂತ ಹೈ ಸ್ಪೀಡ್ ಇಂಜಿನ್ಗಳು ಇಂಥದ್ದೆಲ್ಲ ಉಪಯೋಗಿಸಿ ಕೆಲವು ಕಡೆ ಎಲ್ಲಾನು ಗೂಡು ಕಟ್ಟದೆ ಇರ್ತಕ್ಕಂಥ ಸಮಸ್ಯೆಗಳು ಬಂದು ಸ್ವಲ್ಪ ತಡೆ ಆಗಿತ್ತು. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನ ಎಲ್ಲ ಹುಡುಕಿದ್ದಾರೆ. ಈಗಾಗಲೇ ಈಗ ಹೊಸದಾಗಿ ಏನು ರೇಷ್ಮೆ ಗೂಡಿಗೂ ಕೂಡ ಉತ್ತಮ ಧಾರಣೆ ಇರೋದ್ರಿಂದ ನಾವೆಲ್ಲರೂ ಕೂಡ ವಿಸ್ತರಣಾ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಎಲ್ಲ ಕಡೆ ಏನು ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ರೇಷ್ಮೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ಅಂತ ನಾವೆಲ್ಲರಿಗೂ ರೈತರಿಗೆ ಇದು ಏನು ಮಾಹಿತಿಯನ್ನ ಕೊಡ್ತಾ ಇದೀವಿ. ಹಂಗಾಗಿ ಎಲ್ಲರೂ ಕೂಡ ಈಗ ಹಿಪ್ಪಿನೆಲೆ ನಾಟಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹೇಳಿ. ನಮ್ಮ ಮೈಸೂರಿನಲ್ಲಿ ಸಿಲ್ಕ್ ಫ್ಯಾಕ್ಟರಿ ಅಂತ ಒಂದು ಇದಿದೆ ಸರ್, ಸರ್ಕಾರದ್ದು. ಅಲ್ಲಿ ಇಡೀ ದೇಶದಾದ್ಯಂತ ಬಂದು ನಮ್ಮ ತಾಯಿಂದ್ರು ರೇಷ್ಮೆ ಸೀರೆಯನ್ನು ತಕ್ಕೋದಾಗ ಅದು ಬೇಡಿಕೆಗೆ ಅನುಸಾರವಾಗಿ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲಾಖೆ ಹೇಳ್ತಾ ಇದಾರೆ. CM ಅವ್ರಿಗೆ ಪತ್ರನು ಬರೆದಿದ್ದಾರೆ. ಇದಕ್ಕೆ ಅಲ್ಲಿಗೆ ಸಿಬ್ಬಂದಿ ವರ್ಗ ಸ್ವಲ್ಪ ಜಾಸ್ತಿ ಮಾಡೋದು ಅಥವಾ ಅಗತ್ಯ ವಸ್ತುಗಳನ್ನು ಸ್ವಲ್ಪ ಜಾಸ್ತಿ ಕೊಡಿಸುವಂತದ್ದು, ಈ ರೀತಿಯ ಕ್ರಮ ತಮ್ಮ ಇಲಾಖೆಯಿಂದ ಆಗ್ಬೇಕು ಅಂತ ಕಾಕತ್ತಿ ಸರ್. ಅದೇ, ಅದನ್ನ ಮಾಹಿತಿಯನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ನನ್ನ ವ್ಯಾಪ್ತಿಗೆ ಬರಲ್ಲ ಅದನ್ನ ಮಾತಾಡ್ಲಿಕ್ಕೆ, ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅದು ಪ್ರಯತ್ನದಲ್ಲಿ ಇದಾರೆ, ಯಾಕಂದ್ರೆ ಬೇಡಿಕೆ ನಮ್ಗೆ ರೇಷ್ಮೆ. ನಾವು ನಿರುದ್ಯೋಗಿಗಳು ಕೆಲಸ ಇಲ್ಲ ಅಂತ ನೋಡಿದ್ರೆ ನಾವು ಉತ್ಪಾದನೆ ಗ್ರಾಹಕರ ಕೇಳಿದಷ್ಟೇ ನಾವು ಕೊಡಕ್ಕಾಗದ್ದಾ ಇಲ್ಲ ಅಂತ ಅವ್ರಂತಾರೆ. ಇಲ್ಲ, ಗೊತ್ತಾಯ್ತು, ನಮ್ಗೆ ಗೊತ್ತಿದೆ ಅದು ಸಮಸ್ಯೆ ಏನು ಗೊತ್ತಿದೆ, ಅದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರುತ್ತೆ. ಎಷ್ಟೇ ಸೀರೆ ಬಂದು ಅರ್ಧ ಗಂಟೆ ಖಾಲಿ ಆಗುತ್ತೆ, ಎಲ್ಲಿಗೂ ಕೂಡ ಯಾರು ಕೂಡ ಸಿಗುತ್ತೆ. ಓಕೆ, ಕರೆ ಮಾಡಿ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ರೇಷ್ಮೆ ಕೃಷಿಯ ಸುಧಾರಿತ ಪದ್ಧತಿಗಳು, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಚಂದ್ರ ಅಂತ ಸರ್, ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಕೇಳಿ ಪ್ರಶ್ನೆನ ಸರ್. ಈ ಕೋಲಾರ್ ಗೋಲ್ಡ್ ಅದಲ್ಲ ಸರ್, ಹೇಳಿ. ಅದು ಇನ್ನು ದಪ್ಪ ಬರುವಂಗೆ ತಳಿ ಮಾಡಿದಿರಾ ಸರ್? ಇಲ್ಲ, ದಪ್ಪ ಅವಶ್ಯಕತೆ ಇಲ್ಲ ನಿಮ್ಗೆ. ಗೂಡು ಬಿಲ್ಟ್ ಚೆನ್ನಾಗಿರ್ಬೇಕು, ದಪ್ಪದ್ದು ಪ್ರಶ್ನೆ ಅಲ್ಲ. ದಪ್ಪ ಇದ್ರೇನೆ ಚೆನ್ನಾಗಿದೆ ಗೂಡ್ ಅಂತಲ್ಲ, ಗೂಡು ದಪ್ಪ ಇಲ್ದೇ ಇದ್ರು ಕೂಡ ಬಿಲ್ಟ್ ಚೆನ್ನಾಗಿರ್ಬೇಕು. ಕೋಲಾರ್ ಗೋಲ್ಡೆ ಬಹಳ ಒಳ್ಳೆಯ ತಳಿ, ಅದು ಚೆನ್ನಾಗಿ ಬರ್ತಾ ಇದೆ. ನೀವು ಅದು ಕೊಡ್ತಕ್ಕಂಥ ಸೊಪ್ಪು ಇಂಪಾರ್ಟೆಂಟ್. ನಮ್ಮ ರೇಷ್ಮೆ ಹುಳು ತಿಂತಕ್ಕಂಥ ಸೊಪ್ಪು ಬರೀ ಇಪ್ಪನೆಯಲ್ಲ ಸೊಪ್ಪನ್ನು ತಿಂತದೆ. ಸೊಪ್ಪನ್ನ ಗುಣಮಟ್ಟದ ಸೊಪ್ಪನ್ನು ಉತ್ಪಾದನೆ ಮಾಡಿ ಆ ಸೊಪ್ಪನ್ನ ರೇಷ್ಮೆ ಹುಳುಗಳು ಕೊಟ್ಟರೆ ಉತ್ತಮವಾಗಿರ್ತಕ್ಕಂಥ ಗೂಡು ಬರ್ತದೆ. ಇವತ್ತು ನೀವು ಶಿಡ್ಲಘಟ್ಟ ಮಾರ್ಕೆಟಲ್ಲಿ ನೋಡಿದ್ರೆ, ಕೋಲಾರ ಚಿನ್ನಕ್ಕೆ ಶಿಡ್ಲಘಟ್ಟ ಮಾರ್ಕೆಟಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ರೇಟ್ ಹೋಗುತ್ತೆ. 750-800 ರೂಪಾಯಿ ತನಕ ಹೋಗ್ತಾ ಇದೆ, 720-730-770 ತನಕ ರೇಟ್ ಹೋಗ್ತಾ ಇದೆ. ಹಂಗಾಗಿ ನೀವು ಅದಕ್ಕೆ ಒಳ್ಳೆ ಏನು ನಮ್ಮ ಗುಣಮಟ್ಟದ ಇಪ್ಪನೆಳೆ ಸೊಪ್ಪನ್ನ ಕೊಟ್ಟರೆ ಚೆನ್ನಾಗಿರ್ತಕ್ಕಂಥ ಬೆಳೆನ ಮಾಡಬಹುದು. ಅದನ್ನ ಹುಳ ಸಾಕಣೆ ಪದ್ಧತಿ ಇಂಪಾರ್ಟೆಂಟ್ ಸರ್. ಇನ್ನೊಂದು ಪ್ರಶ್ನೆ ಸರ್, ಉಪ್ಪುನೇರಳೆ ಹಣ್ಣಿಗಾಗಿ ಇವಾಗ ರೇಷ್ಮೆ ಬೆಳೀತಾರಲ್ಲ ಸರ್? ಹೇಳಿ. ಉಪ್ಪುನೇರಳೆ ಹಣ್ಣಿಗಾಗಿ ರೇಷ್ಮೆ ಬೆಳೀತಾರ ಅಂತಾರೆ. ಅದು ಕೆಲವು ತಳಿಗಳಿದೆ. ಹಿಪ್ಪನಹಳ್ಳಿ ಹಣ್ಣು ಬಹಳ ಮುಖ್ಯ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹಂಗಾಗಿ ಹಿಪ್ಪನಹಳ್ಳಿ ದಶಕದಲ್ಲಿ 90ನೇ ಅವಾಗೆಲ್ಲ ಹಣ್ಣು ಬಿಡ್ತಿದ್ದ ಸರ್, ಇವಾಗ ಬಿಡಲ್ಲ. ಈ ಗಿಡ ಇಲ್ಲ, ಹಣ್ಣು ಬಿಡ್ತಕ್ಕಂತ ತಳಿಗಳೇ ಪ್ರತ್ಯೇಕವಾಗಿದೆ. ನೀವು ಹಣ್ಣು ಬಿಡ್ತಕ್ಕಂತ ತಳಿಗಳನ್ನ ಈಗ ಅಭಿವೃದ್ಧಿ ಪಡಿಸಿದ್ದಾರೆ, ಅದೇ ತಳಿಗಳನ್ನ ತಗೋಬಹುದು. ನಿಮಗೆ ಬೇಕಾದ್ರೆ ನಮ್ಮ ಹತ್ರ ಈಗೆಲ್ಲ ಬೇರೆ ಬೇರೆ ನರ್ಸರಿಗಳಲ್ಲಿ ಮಾಡ್ತಾ ಇದಾರೆ. ನಾವ್ ಯಾವಾಗ್ಲಾದ್ರೂ ಇದ್ರೆ ನನ್ನ ದೂರವಾಣಿ ಸಂಖ್ಯೆ. ಏನೇನು ಉಪಯೋಗ ಮಾಡ್ತಾರೆ ಡಾಕ್ಟ್ರೆ? ಸರ್, ಈಗಲೇ ಅದನ್ನೆಲ್ಲ ಜ್ಯೂಸ್ ಮಾಡ್ತಾರೆ, ಮತ್ತೆ ನಮ್ಮ ಏನು ಶುಗರ್ ಪೇಷಂಟ್ಸ್ ಗೆ ಅದಕ್ಕೆ ಉಪಯೋಗಿಸ್ತಾ ಇದಾರೆ, ಬೇರೆ ಬೇರೆ ಜ್ಯೂಸ್ ಗಳಿಗೆ ಉಪಯೋಗಿಸಕ್ಕೆ ಉಪಯೋಗಿಸ್ತಾ ಇದಾರೆ. ನೇರವಾಗಿ ಕೂಡ ತಿನ್ಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಸಾಕಷ್ಟು ಕಾಯಿಲೆಗಳು ಕೂಡ ಕಡಿಮೆ ಆಗ್ತದೆ. ಅದನ್ನ ಮಾಡಿ ಇವತ್ತು ಹಣ್ಣಿಗಾಗಿ ಬೆಳೆಸಲಿಕ್ಕೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಅಂತ ತಳಿಗಳನ್ನ ಅಭಿವೃದ್ಧಿ ಪಡಿಸಿ ರೇಷ್ಮೆ ಹಣ್ಣನ್ನು ಕೂಡ ಇದನ್ನ ಮಾರ್ಕೆಟ್ ಮಾಡಬೇಕು, ಇದನ್ನ ಪ್ರಚಾರ ಮಾಡಬೇಕು, ಇದಕ್ಕೆ ಅಭಿವೃದ್ಧಿ ಪಡಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆ ತಳಿಗಳು ಕೂಡ ಬರುತ್ತೆ, ಬಂದಿದ ನಂತರ ಅವರು ಅದರ ಮಾಹಿತಿಯನ್ನು ಪಡೆದು ನಾಟಿ ಮಾಡಬಹುದು. ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ರೇಷ್ಮೆ ಹಣ್ಣುಗಳ ಹಣ್ಣುಗಳಿಗೆ ಸೊಪ್ಪಿಗೆ ಎಲ್ಲದಕ್ಕೂ ಬೆಲೆ ಇದೆ. ಅಂದ್ರೆ ಈ ಹಣ್ಣನ್ನೇ ಬೆಳಿಬಹುದು ಅಂತ ಬೆಳಿಬಹುದು. ಮುಂದೆ ಆತರ ತಳಿಗಳಿತ್ತು, ಈಗ ಹೋಗಿತ್ತು, ಈಗ ಮತ್ತೆ ಆ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಅದನ್ನ ತಗೊಂಡು ನಾಟಿ ಮಾಡಿ ನೀವು ಹೊರತರ್ತಾ ಇದ್ದೀನಿ ಅಂತ ತಳಿಗಳನ್ನ ತರ್ತಾ ಇದ್ದೀನಿ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಹೇಳಿ ಸರ್, ಹೆಸರಿಡಿ ಎಲ್ಲಿಂದ? ಹೇಳಿ ಸರ್. ನವೀನ್ ಮಂಡ್ಯ ಸರ್. ಕೇಳಿ ನವೀನ್ ಅವರೇ. ಸರ್ ನಮಸ್ಕಾರ, ಇವ್ರಿಗೆ ಅಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ್ ಅವರು. ನಮಸ್ತೆ ನಿರ್ದೇಶಕರು. ಸರ್, ಈ ಚಳಿಗಾಲದಲ್ಲಿ ಯಾವ ತಳಿ ಹಾಕಿದ್ರೆ ಒಳ್ಳೇದು? ಅಂದ್ರೆ ಇನ್ನು ಹುಳುನ ರೇಷ್ಮೆ ಇಪ್ಪನೇಳೆ ಸೊಪ್ಪ ಸೊಪ್ಪು ಸರ್. ಸೊಪ್ಪು ಎಲ್ಲಾ ಚಳಿಗಾಲದಲ್ಲಿ ಎಲ್ಲಾ ಸೊಪ್ಪು ಒಂದೇನೆ. ನೀವು ಇಪ್ಪನಹಳ್ಳಿ ತಳಿ ಅಂದ್ರೆ ಈಗ ನಮ್ ನಾಟಿ ಮಾಡೋದಿದ್ರೆ ಬಿ1 ತಳಿ ಈಗಿದೆ, ಪ್ರಚಲಿತ ಇರೋದು ಅದನ್ನೇ. ಅದು ಒಳ್ಳೆ ಇಳುವರಿ ಕೊಡ್ತಕ್ಕಂತ ತಳಿ, ಒಳ್ಳೆ ತಳಿನೇ, ಅದನ್ನೇ ಮಾಡ್ಬೇಕು. ಅದನ್ನ ಮಾಡ್ತಕ್ಕಂತ ಪದ್ಧತಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಪ್ಪನಹಳ್ಳಿ ತಳಿ ನಾಟಿ ಮಾಡಿ ಅದಕ್ಕೆ ಆದಷ್ಟು ಸ್ಥಳಾವಕಾಶ ಕೊಟ್ಟು ನಾಟಿ ಮಾಡಿ 9-3 ಮಾಡ್ಬೋದು. ಯಾಕಂದ್ರೆ ಮೆಕನೈಸೇಷನ್ ಯಾಂತ್ರೀಕರಣ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. 9-3 ಮಾಡಿ ನೀವು ಒಂದು 8-10 ಬೆಳೆಸಿ ಆಮೇಲೆ ಕಟಾವ್ ಮಾಡ್ಬೇಕಾಗತ್ತೆ. ಕಟಾವ್ ಮಾಡಿದ ನಂತರ ನೀವು ಅದರಿಂದ ಸೊಪ್ಪನ್ನ ಬೆಳ್ಕೊಂಡು ನಂತರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ತೊಂದರೆ ಇಲ್ಲ, ಮಾಡ್ಬೋದು. ಚಳಿಗಾಲ ಆದ್ರೆ ಈಗ ಒಂದು ಸಸಿ ಬಿಟ್ಟು ಮಳೆಗಾಲ ಶುರು ಆದ್ರೆ ಅವಾಗ ನಾಟಿ ಮಾಡಿ, ಈಗ ನಾಟಿ ಮಾಡೋದಕ್ಕಿಂತ ಮಾಡಿದ್ರೆ ತೊಂದರೆ ಇಲ್ಲ. ನೀವು ಮಾಡೋದಿದ್ರೆ ಇನ್ನ ಸಿದ್ಧತೆ ಮಾಡ್ಕೊಂಡು ನಂತರ ಮಾಡ್ಬೋದು. ಇವಾಗ ರೆಡಿ ಇದ್ರು ಕೂಡ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ಶೂರೆನ್ಸ್ ಏನಾದ್ರು ಸಿಗುತ್ತಾ? ಇನ್ಶೂರೆನ್ಸ್ ಇಲ್ಲ ನಮ್ಮಲ್ಲಿ, ಇನ್ನು ಅದು ಪ್ರಯತ್ನ ನಡೀತಾ ಇದೆ. ಈಗ ಬೆಳೆ ಮಳೆ ಪ್ರಕೃತಿ ಹಾನಿ ಆದ್ರೆ ಗೊತ್ತಾಯ್ತು, ನಮ್ಮಲ್ಲಿ ಇದುವರೆಗೂ ಇನ್ಶೂರೆನ್ಸ್ ಇರ್ಲಿಲ್ಲ. ಈಗ ಪ್ರಯತ್ನ ನಡೀತಾ ಇದೆ, ಕೇಂದ್ರ ರೇಷ್ಮೆ ಮಂಡಳಿ ಮತ್ತೆ ನಮ್ಮ ರೇಷ್ಮೆ ಇಲಾಖೆ ಎರಡು ಜಂಟಿ ಸಹಯೋಗದಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ರೆ ಹತ್ತಿರದಲ್ಲಿ ಅದು ಕೂಡ ನಮ್ಮ ಇದಕ್ಕೆ ಯೋಜನೆ ತರಬಹುದು, ಬರ್ಬೋದು. ಸರಿ, ನಾವು ಮಂಡ್ಯದಿಂದ ರಾಮನಗರ ತಗೋಬೇಕು. ರಾಮನಗರ ಟು ನೀವು ಇದು ಮಂಡ್ಯ ಟು ರಾಮನಗರ ಬರಕ್ ಆಗಿಲ್ಲ ಅಂದ್ರೆ, ಒಂದೇ ರೋಡ್ ಹೈವೇ ನಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ, ನೀವೀಗ ಇಡೀ ಅಲ್ಲ ತಮಿಳ್ನಾಡಿಂದ, ಆಂಧ್ರದಿಂದ, ಉತ್ತರ ಕರ್ನಾಟಕದಿಂದ ರಾಮನಗರ ಗೂಡ್ ತರ್ತಾರೆ. ರಾಮನಗರ ಲೋಕಲ್ ಬೆಳೆಯೋದಕ್ಕಿಂತ ಹೆಚ್ಚಿಗೆ ಹೊರಗಡೆಯಿಂದಾನೇ ಗೂಡ್ ಬರ್ತಾ ಇದೆ, ಅಷ್ಟು ದೂರದಿಂದ ಬರ್ತಾ ಇದೆ. ನೀವು ಮಂಡ್ಯ ಟು ರಾಮನಗರ ಬರ್ಲಿಕ್ಕೆ ತೊಂದರೆ ಅಂದ್ರೆ ಕಷ್ಟ, ಯಾಕಂದ್ರೆ ಒಳ್ಳೆ ರೇಟ್ ಹೋಗ್ಬೇಕಂತ ಹೇಳಿದ್ರೆ ಇರ್ತಕ್ಕಂತ ಮಾರ್ಕೆಟ್ ಶ್ರಮ ಪಡ್ಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಲ್ಲ ಇಲ್ಲ, ಈಗ ಎಲ್ಲಿ ಬೇಡಿಕೆ ಯಾರು ಕೊಳ್ಳೋರ್ ಇರ್ತಾರೋ ಅಲ್ಲಿ ಮಾತ್ರ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಆಗತ್ತೆ. ಕೊಳ್ಳದೆ ಇರ್ತಕ್ಕಂತ ಕಡೆ ಮಾರ್ಕೆಟ್ ಮಾಡಕ್ ಆಗಲ್ಲ, ನೂಲು ಬಿಚ್ಚಾಣಿಕೆದಾರರ ಕಡೆ ಮಾರ್ಕೆಟ್ ಮಾಡೋದು. ಡಾಕ್ಟರ್, ಈಗ ರೇಷ್ಮೆ ಕೃಷಿಗೆ ಯಾವ್ಯಾವ ಸಮಗ್ರ ಕೃಷಿ ಚಟುವಟಿಕೆಗಳನ್ನ ಸೇರಿಸಿಕೊಳ್ಬಹುದು? ಅದೇ ಸರ್, ನಮ್ ಜೊತೆಗೆ ಈಗೇನ್ ನಮ್ಮಲ್ಲಿ ರೇಷ್ಮೆ ಏನ್ ಇಪ್ಪನಹಳ್ಳಿ ನಾಟಿ ಮಾಡ್ತೀವಿ, ಇದ್ರ ಜೊತೆಗೆ ಏನ್ ಹುಳ ಸಾಕಣೆ ಮಾಡ್ತೀವಿ. ಸಾಕಣೆ ಮಾಡೋದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಹಸು ಸಾಕಣೆ ಮಾಡ್ತಕ್ಕಂತ ಒಂದು ಕೆಲಸನ ಮಾಡ್ಬೋದು, ಅದು ಬಹಳ ಲಾಭದಾಯಕ. ಇತ್ತೀಚೆಗೆ ತಮಗೆ ಗೊತ್ತಿದೆ, ಅದನ್ನ ಮಾಡಬಹುದು. ಕುರಿ ಸಾಕಾಣಿಕೆಯನ್ನ ಮಾಡಬಹುದು. ಈಗ 8-10 ಕುರಿಗಳನ್ನ ಸಾಕಣೆ ಮಾಡ್ತಕ್ಕಂಥದ್ದು ಇದೆ. ಜೇನು ಕೃಷಿಯನ್ನ ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು. ಮೀನು ಸಾಕಾಣಿಕೆಯನ್ನ ಮಾಡಬಹುದು. ಇವೆಲ್ಲ ಕೃಷಿ ಚಟುವಟಿಕೆಗಳನ್ನ ನಾವು ಮಾಡ್ಕೊಂಡು ಮೀನನ್ನು ಸಾಕ್ಬೋದು. ಮೀನನ್ನು ಸಾಕ್ಬೋದು. ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಕೇಳಿ. ಕೇಳಿ, ಪ್ರಶ್ನೆ ಕೇಳಿ. ಕೇಳ್ತಾ ಇದ್ದಾರೆ. ನಮ್ದು ಕೆಂಪ ನಡ ಐತ್ರಿ. ಯಾವ್ರಿ ಅಂದ್ರಿ? ನಮ್ದು ಬೀಜಿ ಕಾಲ ಕಾಟ್ರಿಂದ ದುಂಡಪ್ಪ ಬೋಲ್ ಅಂತ್ರಿ. ಆಯ್ತ್ರಿ, ಕೇಳ್ರಿ. ರೇಷ್ಮೆ ಹಚ್ಬೇಕಂತ ಮಾಡಿರಿ, ಹೆಂಗ್ ಮಾಡಿದ್ರಿ ಸರ್ ಅದನ್ನ? ಅಲ್ಲ, ನೀವು ನಿಮ್ಮ ಹತ್ರ ಯಾಂತ್ರೀಕರಣ ಜಮೀನ್ ಎಷ್ಟು ಎಕರೆಗೆ ನಾಟಿ ಮಾಡ್ತೀರಾ? 2 ಎಕರೆಗಾ? 2 ಎಕರೆ ಮಾಡೋದಿದ್ರೆ

ಹತ್ತಿ ಕೈ ಜೋಳ ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ಸರ್. ಈಗೆಲ್ಲ ನಾವು ಅಣ್ಣತಮ್ಮಗಳೆಲ್ಲ ಬೇರೆ ಆದ್ವಿ, ನಮ್ಮ ಭಾಗಕ್ಕೆ 2 ಎಕರೆ ಜಮೀನು ಬಂದ್ ಸರ್. ಅಣ್ಣರೇ ನಮಗೆ ಸಹಕಾರ ಮಾಡಿದ್ರು ದೇಶಣ್ಣ ಅವರು, ಅವರಂತಲೇ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ನನಗೆ ಏನ್ ಬೇಕಂತಂದ್ರೆ ಅಣ್ಣರು ನನಗೆ ಏನ್ ಬೇಕೋ ತಗೊಂಡೋಗಪ್ಪ ಅಂತ ಹೇಳ್ತಾರೆ, ಅದನ್ನ ಮಾಹಿತಿ ನಾವು ಅವ್ರು ಏನ್ ಹೇಳ್ತಾರೋ ಅದನ್ನ ನಡ್ಕೊಂಡ ಹೋಗ್ತಾ ಇದ್ ನಾವು. ಇದು ಪೇರ್ಲೆ ಎಷ್ಟು ವರ್ಷದಿಂದ ಬೆಳಿತಾ ಇದೆ ಸರ್? ಈಗ 4 ಶಿವರಾತ್ರಿ 4 ವರ್ಷ ಆಯ್ತು, 1 ವರ್ಷ ಗ್ಯಾಪ್ ಕೊಟ್ಟಿದ್ವಿ ಸರ್. ಈಗ 3ನೇ ವರ್ಷದಿಂದ ಬೆಳೆ ತಗೊಂತೀವಿ ಸರ್. ಅದಕ್ಕೆ ರೋಗ ಏನಾರಿದ್ರೆ ಅಣ್ಣಗೆ ನಾವು ಔಷಧಿ ತರಕ್ಕೆ, ಅಣ್ಣ ಹಿಂಗಾಗೈತೆ ಚುಕ್ಕಿ ಆಗೈತೆ ಕಾಯಿ ಮೇಲೆ ಸ್ವಲ್ಪ ಕಜ್ಜಿ ಟೈಪ್ ಆಗೈತೆ ಇಂತ ಔಷಧಿ ತರ್ರಿ ಅಣ್ಣ ಅಂತಂದ್ರೆ ಅವರಿಗೆ ನಮಗೆ ಸಹಕಾರ ಮಾಡಿ ಔಷಧಿ ಎಲ್ಲ ಕೊಟ್ಟು ಅವರಂತಲೇ ನಾವು ಚೆನ್ನಾಗಿದ್ವಿ ಸರ್. ಮತ್ತೆ ಈಗ ಅಡಿಕೆ ಶ್ರೀಗಂಧ ಇದು ಕೂಡ ಸೇಮ್? ಅದು ಸೇಮ್ ಸರ್, ಸೇಮ್. ಈಗ ಒಂದು 8 ವರ್ಷದಿಂದ ಅಡಿಕೆ ಬೆಳೆ ತಗೋತೀನಿ ಸರ್. ಚೆನ್ನಾಗಿ ಸರ್ ಎಲ್ಲ ಫಸಲ್. ಯಾವ್ದು ಇದು ಇಲ್ಲೇ ಸ್ಥಳೀಯವಾಗಿ ಇರ್ತಕ್ಕಂಥ ತಳಿನ ಸರ್? ನಮ್ದು ಜಾಸ್ತಿ ಜಮೀನು ಇಲ್ಲ ಸರ್, ಅದರಲ್ಲಿ 2 ಎಕರೆಯಲ್ಲಿ ಅದರಲ್ಲಿ ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಪೇರ್ಲೆ ಹಣ್ಣಿನ ಒಂದು ಸಸಿಗಳು ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇಟ್ಕೊಂಡಿದೆ ಸರ್? 10 ಅಡಿ ಅಗಲ, 5 ಅಡಿ ಗಿಡದಲ್ಲಿ. ಇದು ಈಗ 3 ವರ್ಷ ಆಯ್ತಾ ಈ ಫಲ ಕೊಡ್ತಾ ಇರೋದು? 3 ವರ್ಷ. ವರ್ಷ ಪೂರ್ತಿ ಕೊಡ್ತಾ? ಹೌದು ಸರ್, ವರ್ಷ ಪೂರ್ತಿ ಕೊಡುತ್ತೆ ಸರ್. ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕ್ಬೇಕು ಸರ್. ಎಲ್ಲ ಹಾಕಿದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಈಗ 3 ತಿಂಗಳು ಈಗ ಕಟಾವ್ ಮಾಡಿ ಹಿಂಗ 3 ತಿಂಗಳು ರೆಸ್ಟ್ ತಗೋಬೇಕು ಸರ್. 3 ತಿಂಗಳಾಯ್ತು. 3 ತಿಂಗಳು ಆದ್ಮೇಲೆ ಈಗ ಮಾರ್ಕೆಟ್ಗೆ ಎಲ್ಲಿ ಮಾರಾಟ ಮಾಡಿದೆ ಸರ್? ಈಗ ಜಾಸ್ತಿ ಸಿಕ್ಕರೆ ಕೇರಳದವ್ರು ಹೋಯ್ತಾರ ಸರ್. ಅಲ್ಲಿಂದಲೇ ಬಂದು? ಅಲ್ಲಿದ್ದಲೇ ಬಂದು ಸರ್. ಬೆಂಗಳೂರಿಂದ ಬಂದು ಅವರು ಹೋಯ್ತಾರ ಸರ್. ಈಗ ಲೋಕಲ್ ಅಂದ್ರೆ 50-60 ಬಾಕ್ಸ್ ಸಿಕ್ಕರೆ ಸರ್ ಇಲ್ಲೇ ದಾವಣಗೆರೆ ಕಳಿಸ್ತೀರಾ? ಈಗ ಕಟಾವ್ ಮಾಡಾದ್ಮೇಲೆ ಯಾವ ರೀತಿ ಗ್ರೇಡಿಂಗ್ ಏನಾದ್ರು ಮಾಡ್ತೀರಾ? ಚಿಕ್ಕ ಸೈಜಿಂದು ಚಿಕ್ಕ ಸೈಜ್ ಮಾಡ್ತೀವಿ ಗಿಡ. ಚಿಗುರ್ ಇನ್ನೊಂದು 3 ತಿಂಗಳು ರೆಸ್ಟ್ ಕೊಡ್ಬೇಕು ಸರ್ ಗಿಡಕ್ಕೆ. ಆಮೇಲೆ ನೀರು ಗೊಬ್ಬರ ಚಿಗುರಿದ್ಮೇಲೆ ಅವನ್ನೆಲ್ಲ ಮಾಡ್ತೀವಿ ಸರ್, ಔಷಧಿ ಹೊಡೆದು. ಗ್ರೇಡಿಂಗ್ ಹೇಗೆ ಅಂದ್ರೆ ಸಣ್ಣ ಬೇರೆ, ಆಮೇಲೆ ಹುಳು ಪುಟಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಗಾಯ ಆಗಿರ್ತಕ್ಕ ಅವನ್ನೆಲ್ಲ ಬಿಸಾಕ್ತೀವಿ ಸರ್. ಈಗ ರೈತರಿಗೆ ಒಳ್ಳೆ ಮಾಲ್ ಸಹ ಕೊಡೋದು, ಕೆಟ್ಟ ಬೆಟ್ಟ ಏನ್ ಕೊಡಲ್ಲ. ಇದರಲ್ಲಿ ಈಗ ಇರ್ತಕ್ಕಂತ ಜಮೀನಲ್ಲಿ ಕುಟುಂಬದವರು ಎಲ್ಲ ಸದಸ್ಯರು ಸೇರ್ಕೊಂಡಿದ್ದಾರೆ ಹೇಗೆ? ಹೌದು ಸರ್, ಎಲ್ಲ ಸೇರಿದ್ವಿ. ಎಷ್ಟು ಜನ? ಈಗ ಒಂದು 3-4 ಜನ ಸೇರಿದ್ವಿ. 3-4 ಜನ ಎಲ್ಲರೂ ನಾವು ಚೆನ್ನಾಗಿ ಬಂದೆ ಸರ್, ಅವರು ಬೆಳೆ ಚೆನ್ನಾಗಿ ಬಂದ. ಜೊತೆಗೆ ಈಗ ಹೈನುಗಾರಿಕೆಗೆ ದನಕರುಗಳು ಸಾಕ್ತಾ ಇದ್ದೀರಾ? ಹೌದು ಸರ್, ಈಗ ನೋಡೋದು ಯಾರಿಲ್ಲ ಅಂತ ಹೇಳಿ ಎಲ್ಲ ಮಾರಿದ್ವಿ. ಇದ್ರ ಜೊತೆಗೆ ಕುರಿ ಕೋಳಿ ಸಾಕಾಣಿಕೆ? ಕುರಿ ಐತೆ ಸರ್. ಕುರಿ ಇದೆ? ಕುರಿ ಐತೆ ಸರ್. ಆರು ಸಾಕಿದೀವಿ. ಈಗ ಇದ್ರ ಜೊತೆಗೆ ಹೇಳ್ತಾ ಇದ್ರಿ ತಾವು ಈಗ 3 ತಿಂಗಳು ರೆಸ್ಟ್ ಅಂತ ಹೇಳ್ತಾ ಇದ್ರಿ, ಈ ಸಮಯದಲ್ಲಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಾ? ಹೌದ್ ಸರ್, ಹೋಗ್ತೀವಿ ಸರ್. ರೈತರ ಕೆಲಸ ಮಾಡ್ತೀವಿ ಸರ್. ಬೇರೆ ತೋಟದಲ್ಲಿ ಅಣ್ಣರ ಕೆಲಸ ಮಾಡ್ತೀವಿ. ಈ ಸಮಯದಲ್ಲಿ ಈಗ ಏನು ದಾವಣಗೆರೆಗೆ ಹೋಗ್ತೀರಾ ಅಥವಾ ಪಕ್ಕದಲ್ಲಿ ಇರ್ತಕ್ಕಂತ ರೈತರು? ಸರ್, ದಾವಣಗೆರೆಯಲ್ಲಿ ಹೋಗ್ತೀವಿ ಸರ್ ಮಾರಾಟ ಮಾಡೋಕೆ. ನಮಗೇನಾದ್ರು ತೊಂದರೆ ಇದ್ರು ಅಣ್ಣರೇ ನಮಗೆಲ್ಲ ಸಹಕಾರ ಮಾಡ್ತಾರೆ, ನಾವು ಬೇರೆ ಕಡೆ ಎಲ್ಲಿ ಹೋಗಲ್ಲ. ಆಮೇಲೆ ಈಗ ಇದರಲ್ಲಿ ಮತ್ತೆ ಈಗ ಮೊದ್ಲೇನು ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಅಂತ ಹೇಳ್ತಾ ಇದ್ರಿ, ಆಮೇಲೆ ಮುರುಗೇಶಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಈ ಹೊಸ ಬೆಳೆಗಳನ್ನ ತಗೊಂಡಿದ್ರಿ, ಏನ್ ಅನ್ಸ್ತದೆ ಈಗ ಆ ಬೆಳೆಗೆ ಈ ಬೆಳೆಗೆ ಹೋಲಿಸಿದ್ರೆ ಇದು ಸ್ವಲ್ಪ ಕೆಲಸ ಕಡಿಮೆ ಅಂತ ಅನ್ಸುತ್ತಾ ಹೇಗೆ ಸರ್? ಇದು ನೋಡಿದ್ರೆ ಇದೇ ಬೆಳೆ ನಮಗೆ ಬಹಳ ಅನುಕೂಲ ಸರ್, ಖರ್ಚು ಕಡಿಮೆ ಸ್ವಲ್ಪ ಆದಾಯ ಜಾಸ್ತಿ ಸರ್. ಮೊದ್ಲಂದ್ರೆ ರಾಗಿ ಹುಲ್ಲು ಹಾಕಿದ್ವಿ ಸರ್, 1.5 ತಿಂಗಳ ತನಕ ತುಳಿಸ್ತಿದ್ವಿ. ಅವಾಗೆಲ್ಲ ಕಿಂಟಾಲಿಗೆ 150 ರೂಪಾಯಿ ಜೋಳ ಕೊಟ್ಟಿವಿ ರಾಗಿ ಅವನ್ನೆಲ್ಲ. ಈ ನೋಡಕ್ಕೆ ಈ ಬೆಳೆನೆ ಸಮಯ ನಮಗೆ ಉತ್ತಮ ಸರ್. ಈಗ ಮೊನ್ನೆ ಸಹ ಈಗ 3 ದಿನ ಕಂಟಿನ್ಯೂ ಇರ್ದಿವಿ ಸರ್, 130-130 ಬಾಕ್ಸು 450 ಕೊಟ್ವಿ. ಎಲ್ಲ ಅಣ್ಣರಿ ಎಲ್ಲ ಸೇಲ್ಸ್ ಮಾಡಿ ಅವರೇ ಕೊಡಿಸಿ ಸ್ವಲ್ಪ ಆದಾಯ ಪರವಾಗಿಲ್ಲ ಸರ್. ಹಾಗೆ ಸ್ವಲ್ಪ ನೆಮ್ಮದಿ ಅನಿಸ್ತಾ ಇದೆ. ನೆಮ್ಮದಿ ನೆಮ್ಮದಿ ಅನಿಸ್ತಾ ಇದೆ. ಏನು ಆಮೇಲೆ ಈಗ ಸಾಲ ಸೂಲ ಮಾಡ್ಬೇಕಂತಂದ್ರೆ ಈಗ ಅರ್ಜೆಂಟ್ ಆಗಿ ತುರ್ತಾಗಿ ಹಣ ಬೇಕಾ ಕೃಷಿ ನಿರ್ವಹಣೆಗಾಗ್ಲಿ ಅಥವಾ ಬೇರೆ ಒಂದು ಕೆಲ್ಸಕ್ಕಾಗ್ಲಿ ಅಂದ್ರೆ ಸ್ವಂತ ಮನೆಯ ಒಂದು ಕೆಲ್ಸಕ್ಕಾಗ್ಲಿ ಎಲ್ಲಿಂದ ಇದು ಮಾಡ್ಕೊಂತೀರಾ ಸರ್? ನಮಗ್ ಸಾಕ್ತಿರೋದು ಇವರೇಯ. ನಿನ್ನ ಸರ್ವತೆ 2 ಗಂಟೆ 1 ಗಂಟೆ ಆಗ್ಲಿ ಸರ್, ತೊಂದರೆ ಇದ್ರೆ ನೀನು ಫೋನ್ ಮಾಡಿದ್ರು ಎಷ್ಟು ಬೇಕಪ್ಪ ತಗೊಂಡೋಗು ಅಂತ ನಮಗೆ ಇವರೇ ಸರ್ ನಮಗೆ ಸಹಕಾರ ಮಾಡ್ತಿರೋದು. ಏನು ಬ್ಯಾಂಕ್ನಾಗ ಏನಾದ್ರೆ ಲೋನ್ ಫೋನ್ ತಗೋಬೇಕು ಅಂದ್ರೆ ಸರ್ ಇದು ಗೋಲ್ಡ್ ಇಡಬೇಕು ಸಾಲ ತಗೊಂಡ್ಬರ್ತ ಇವರು ಹಂಗೆ ನೋಡ್ತಾರೆ ಸರ್. ನಾವು ಅಮೌಂಟು ನಾವು ಹಂಗೆ ಕೊಡ್ತೀವಿ ಸರ್. ನಮ್ಮ ಯಾರ ಎಲ್ಲ ಇಲ್ಲೇ ಸರ್. ನಮ್ಗೆ ಏನು ಸಮಸ್ಯೆ ಅನ್ಸಲ್ಲ ನಿಮ್ಗೆ? ಇಲ್ಲ ಸರ್, ನಮಗೆ ಏನ್ ತೊಂದ್ರೆ ಇಲ್ಲ ಸರ್. ಅವರಿಂದ ಸ್ವಲ್ಪ ಒಂದು ತುತ್ತು ನಮಗೆ ಸಿಕ್ಕೈತೆ, ಅವ್ರಿಗೆ ಮರಿಬಾರ್ದು. ಇನ್ನು ನಮ್ಮ ವಯಸ್ಸಾದ್ರೂ ನಮ್ಮ ಮಕ್ಳಿಗೂ ಹೇಳ್ಬಹುದು. ಈಗ ಜಮೀನಲ್ಲಿ ಏನು ಬೋರ್ ನೀರಿನಿಂದನೇ ತಾವು ಕೃಷಿ ಬೆಳೆ ಬೆಳೀತಾ ಇದ್ರೆ ಹೇಗೆ ಸರ್? ನಮ್ದು ಹೋದ ವರ್ಷ 4 ಬೋರ್ ಹೊಡ್ಸಿದ್ವಿ. ಅಣ್ಣಾರ್ದೆ ದಿನೇಶ್ ಅವ್ರದ್ದೆ ಒಂದು ಬೋರ್ ಖಾಲಿ ಇತ್ತು ಸರ್. ಅಲ್ಲಿದ್ದಲೇ ಪೈಪ್ ಲೈನ್ ಮಾಡ್ಕೊಂಡು ಸರ್ ಅವರೇ ಅಮೌಂಟ್ ಹಾಕಿ ಅವರೇ ಪೈಪ್ ತರಿಸಿ ನೀನು ನಮ್ಮಂತ ನಾಲ್ವಂತ ಚೆನ್ನಾಗಿರಪ್ಪ ಅಂತ ಹೇಳಿ ನಮ್ಗೆ ಸಾಕಾರ ಮಾಡಿಕೊಟ್ಟೆ ಸರ್. 2 ಕಿಲೋಮೀಟರ್ದಿಂದ ಈಗ ನೀರಿಂದ ಏನು ಸಮಸ್ಯೆ ಇಲ್ಲ ಅಂತೀರಾ? ಇಲ್ಲ ಸರ್, ನೀರಿಂದ ಏನು ತೊಂದರೆ ಇಲ್ಲ ಸರ್. ಬೇಸಿಗೆಯಲ್ಲಿ ಕೂಡ ಇಲ್ಲ ಸರ್. ಅವ್ರದ್ದು ಅಣ್ಣರ್ ಬೋರ್ ಐತಲ್ ಸರ್, ಹೆಂಗೋ ಮೇಂಟೈನ್ ಮಾಡ್ಬಿಡ್ತೀನಿ ಸರ್. ಬೇಸಿಗೆಯಲ್ಲಿ ಕೂಡ ಸಮಸ್ಯೆ ಏನು ಇಲ್ಲ ಸರ್, ಚೆನ್ನಾಗಿದೆ ಸರ್. ಇದು ಮಾರ್ಕೆಟ್ಗೆ ಈಗ ಬೇರೆ ಈಗ ಶ್ರೀಗಂಧ ಅಂತ ಹೇಳಿದ್ರಿ, ಇದು ಎಷ್ಟು ವರ್ಷದಿದೆ ಈಗ ಸರ್? ಈಗ ಒಂದು 3 ವರ್ಷ ಹಾಕಿ. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದಾರ? ಕೊಟ್ಟಿದಾರ ಸರ್, ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದಾರ ಸರ್. ಅಣ್ಣಾರು ನಾವೆಲ್ಲ ಹಾಕಿದೀವಿ ಸರ್, ಅಣ್ಣರೇ ಸೂಚಿ ತರಿಸಿ ಅವರೇ ನೀನು ಚೆನ್ನಾಗಿರು ಅಂತ ಹೇಳಿ ಅವರೇ. ಇದು ಹೇಗೆ ಈಗ ಸಾಲಿನಿಂದ ಸಾಲಿಗೆ?